ಸ್ವರಾತ ಅಂದರೆ ರಮಾರಹಿತನಾಗೂ ಸುಖವಾಗಿ ಇರಬಲ್ಲ ಸ್ವರಮಣ, ಲಕ್ಷ್ಮೀದೇವಿಯ ಅಪೇಕ್ಷೆಯೂ ಇಲ್ಲ. ಸುಖಮಯ ಪುರುಷೋತ್ತಮ, ಕ್ಷರಾಕ್ಷರ ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ. ನಿಷ್ಕಾಮ ಭಕ್ತರಿಗೆ ಸುಲಭ, ನಂಬಿದವರನ್ನ ಎಂದೂ ಕೈಬಿಡೋದಿಲ್ಲ. ಸುರ ಅಸುರ ಅರ್ಚಿತ ಚರಣಯುಗ, ಅಸುರನಾಗಿ ಬಂದಿರತಕ್ಕಂಥ ಪ್ರಹ್ಲಾದ, ಬಲಿಚಕ್ರವರ್ತಿ ಮೊದಲಾಗಿರ್ತಕ್ಕಂಥ ಅಸುರರಿಂದಲೂ, ಸುರ ಅಂದರೆ ದೇವತೆಗಳಿಂದಲೂ ಪೂಜ್ಯನಾದವನು, ಚರಾಚರ ಜಗತ್ತನ್ನು ಧಾರಣೆ ಮಾಡಿದವನು. ವಿಶೋಕ ಶೋಕರಹಿತನಾದವನು, ಪರಮಾತ್ಮನ ಸ್ಮರಣೆ ಮಾಡಿದವರಿಗೆ ಶೋಕ ಅಥವಾ ದುಃಖಾದಿಗಳಿಲ್ಲ, ಅಂದಮೇಲೆ ಪರಮಾತ್ಮ ವಿಶೋಕ. ದೈತ್ಯರ ಬಾಧೆಯನ್ನು ಪರಿಹಾರ ಮಾಡೋದಕ್ಕಾಗಿ ದೇವತೆಗಳಿಂದ ಪೂಜಿತನಾದವನು ಪರಮಾತ್ಮ. ಚಾರ್ವಾಂಗ ಅಂದರೆ ಮನೋಹರವಾಗಿರ್ತಕ್ಕ ಅಂಗಗಳನ್ನು ಅವಯವಗಳನ್ನು ಹೊಂದಿದವನು. ಅಸುರ ಅಂದರೆ ವಾಯು ಮತಾವಲಂಬಿಗಳಾಗಿರ್ತಕ್ಕಂಥವ ಎಲ್ಲರಿಂದ ಅರ್ಚಿತ. ಅಸು ಅಂದರೆ ಪ್ರಾಣದೇವರು. ಶಾರ್ಗ ದರುಪಾಣಿ, ಶಾರ್ಗ ಅನ್ನೋ ಧನುಸನ್ನು ಹಿಡಿದವನು, ಶರಣರಿಂದ ಪೂಜಿತ. ಅಜ್ಞಾನಿ ದೈತ್ಯರಿಂದ ಬಲ ಪರಾಕ್ರಮ ಪ್ರದರ್ಶನದಿಂದ ಶರಣಾದವನು, ಉದಾಹರಣೆಗೆ ವೃಷಭಾಸುರ. ವೆಂಕಟೇಶ ಮಹಾತ್ಮೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೀವಿ. ಜಿತ ಮನ್ಯು, ಮನ್ಯುರಹಿತ ಅಂತೇಳಿದರೆ ಕ್ರೋಧಾದಿ ದೋಷಗಳು ಇಲ್ಲದೇ ಇದ್ದವನು ಭಗವಂತ. ಅವನನ್ನು ಸ್ಮರಣೆ ಮಾಡಿದರೆ ಕಾಮಾದಿ ಅರಿಷಡ್ವರ್ಗಗಳನ್ನು ನಮ್ಮಿಂದ ಕಿತ್ತು ದೂರ ಮಾಡ್ತಾನೆ. ದ್ವೇಷ ಮಾಡ್ತಕ್ಕಂಥ ದೈತ್ಯರಲ್ಲೂ ಕೋಪ ಮಾಡದೆ ಅವರನ್ನು ಸ್ವರೂಪಕ್ಕೆ ಅನುಗುಣವಾಗಿ ಫಲ ನೀಡ್ತಕ್ಕಂಥವನು. 14 ಲೋಕಗಳಲ್ಲಿ ಅತ್ಯಂತ ಸುಂದರ ಅನಿಸಿರುವಂತಹ ರಮಾದೇವಿಯನ್ನು ಮೀರಿದ ಸೌಂದರ್ಯವನ್ನು ಹೊಂದಿರುವಂತಹ ಪರಮಾತ್ಮ. ಶರಣ್ಯ ಅಂದರೆ ಶರಣಾಗತರಿಗೆ ಕಾಮಧೇನು ಕಲ್ಪವೃಕ್ಷನಂತೆ ಬಯಸಿದ ಫಲಗಳನ್ನು ಅವರವರ ಯೋಗ್ಯತಾನುಸಾರ ಕೊಡ್ತಕ್ಕಂಥವನು. ಅನಾದಿ ಅನಂತ ಕಾಲಕ್ಕೂ ಶಶ್ವದೇಕ ಪ್ರಕಾರನಾಗಿ ನಿತ್ಯವಾಗಿ ಒಂದೇ ಸಮನಾಗಿ ಇರ್ತಕ್ಕಂಥವನು ಪರಮಾತ್ಮ. ಭಕ್ತರಲ್ಲಿ ಪರಮ ಅಂತಃಕರಣ ಹೊಂದಿರುವವನು, ತ್ರಿಕರಣಪೂರ್ವಕವಾಗಿ ಭಕ್ತಿಯಿಂದ ನಂಬಿ ಭಗವಂತನನ್ನು ಕರೆದರೆ ಭಕ್ತರ ಧ್ವನಿಗೆ ಓಗೊಟ್ಟು ಸಿದ್ಧನಾಗಿ ಬರುವವನು, ಕಾಪಾಡುವವನು ಪರಮಾತ್ಮ. ಇಲ್ಲಿ ಶಾರ್ಗ್ಯ ಶರಣ್ಯ ಅನ್ನಲ್ಲಿ ವಿಶೇಷಾರ್ಥವನ್ನು ತಿಳಿಸ್ತಾರೆ. ಶಾರ್ಗ್ಯ ಅಂತ ಧನುಷಿಗೆ ಹೆಸರು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಗದಾತು ವಾಯುರ್ ಬಲ ಸಂವಿದ ಆತ್ಮ ಅನ್ನೋ ಶ್ಲೋಕದಲ್ಲಿ ತಿಳಿಸ್ತಾರೆ. ಬಲ ಜ್ಞಾನ ತುಂಬಿರ್ತಕ್ಕಂಥ ವಾಯುದೇವರೇ ಪರಮಾತ್ಮನ ಕೈಯಲ್ಲಿ ಇರುವಂತಹ ಗದೆ. ಇಂತಹ ಪರಮಾತ್ಮ ಕಂಗೊಳಿಪ ಶೀಘ್ರ ಅಂದರೆ ಸಾಧನೆ ಮುಗಿದ ತಕ್ಷಣ ತಾನು ತನ್ನ ದರ್ಶನವನ್ನು ಕೊಡ್ತಾನೆ. ಅಪರೋಕ್ಷ ಆದವರಿಗೂ ಕ್ಲುಪ್ತ ಕಾಲದಲ್ಲಿ ಮಾತ್ರ ದರ್ಶನ, ಪುನಃ ಪ್ರಾರ್ಥನೆಯಿಂದ ಪುನಃ ಗೋಚರನಾಗ್ತಾನೆ ಅಂತ ಈ ರೀತಿಯಾಗಲೇ ತಿಳಿಸ್ತಾರೆ. ಅಂತ ವೇದ ಸಮೂಹದಿಂದ ಸ್ತುತ್ಯನಾದವನು ಅಂತ ತಿಳಿಸ್ತಾರೆ.